ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಪಾಪ ಹಮೇಶಾ ಕಹತೆ ಯಾ ತೋ ಭೀಡ್ ಮೇ ಖೋ ಜಾವ್ ಯಾ ನಂಬರ್ ಏಕ್ ಹೋ ಜಾವ್. ಮುಜೆ ನಂಬರ್ ಏಕ್ ಬನಾನೆ ಕೆ ಲಿಯೆ ಉನ್ಹೋನೆ ಅಪ್ನಿ ಖ್ವಾಹಿಶೋಂ ಕೋ ನಂಬರ್ ದೋ ಪರ್ ರಖಾ. ಕಭಿ ಸಮಝೌತಾ ನೀ ಕಿಯಾ. ಆಜ್ ಮೇ ಉನ್ಕೆ ಲಿಯೆ ಘರ್ ಬನ್ವಾ ರಹಾ ಹೂಂ. ಔರ್ ಅಬ್ ಬಾರಿ ಮೇರಿ ಹೈ ಸಮಝೌತಾ ನಾ ಕರ್ನೆ ಕಿ, ಕ್ಯೂಂಕಿ ಘರ್ ಜಿಂದಗಿ ಮೇ ಸಿರ್ಫ್ ಏಕ್ ಹೀ ಬಾರ್ ಬನ್ತಾ ಹೈ. ತಭಿ ತೋ ಸಿಮೆಂಟ್ ಭೀ ಚುನಾ ತೋ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್. ಘರ್ ಏಕ್ ಮೌಕಾ ಏಕ್, ಇಸಿಲಿಯೆ ಸಿಮೆಂಟ್ ಭೀ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್. बाबूजी कहा करते थे, बेटा इंसान का नेचर, सिग्नेचर और घर बार बार बदलते नहीं. उनसे मिली सीख के कारण आज मैं पूरी जान लगा रहा हूं अपने घर को बनाने में, क्योंकि घर जिंदगी में सिर्फ एक ही बार बनता है. इसीलिए सीमेंट भी चुना तो सिर्फ देश का नंबर एक अल्ट्राटेक. घर एक मौका एक, इसीलिए सीमेंट भी देश का नंबर एक अल्ट्राटेक. ಈಗ ಕೇಳಿ ಸಾವಯವ ಬೇಸಾಯದ ಅನುಭವ ಕುರಿತು ಮುದ್ದೇಬಿಹಾಳ್ ತಾಲೂಕು ಅರೆಮುರಾಳ ಗ್ರಾಮದ ಸಾವಿತ್ರಿ ರಮೇಶ್ ಒಗ್ಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ನೋಡ್ತಾ ಇದ್ದೀವಿ ನಮ್ಮ ಕೃಷಿ ಒಳಗೆ ಇವತ್ತಿನ ದಿವಸ ಮಹಿಳೆಯರು ಭಾಳಷ್ಟು ಶ್ರಮ ಹಾಕ್ತಾ ಇದ್ದಾರೆ, ಕೃಷಿಗೆ ಒಂದು ದಿಕ್ಕಾಗಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಕೃಷಿಗೆ ಅಷ್ಟೇ ಅಲ್ಲ, ಅವರ ಕುಟುಂಬಕ್ಕೂ ಸಹಿತ ಮಹಿಳೆಯರು ದಿಕ್ಸೂಚಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರ ಮೂಲಕ ರೈತರು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಥ ಒಬ್ಬ ರೈತ ಮಹಿಳೆ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಮುದ್ದೇಬಿಹಾಳ ತಾಲೂಕು ಅರೆಮುರಾಳ ಗ್ರಾಮದ ಸಾವಿತ್ರಿ ರಮೇಶ್ ಒಗ್ಗರ್ ಅವರು ಇವತ್ತು ತಮ್ಮ ಸಾವಯವ ಕೃಷಿ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸ್ಟುಡಿಯೋದೊಳಗಿದ್ದಾರೆ. ಸಾವಿತ್ರಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಒಕ್ಕಲತನ ಭಾಳ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್? ಎಷ್ಟು ವರ್ಷ? 20 ವರ್ಷ ಆಯ್ತು ರೀ ಮಾಡಕತ್ತು. ಆಮೇಲೆ ಅವ್ರ ಅಂಗಡಿ ಹಾಕಿದ್ರೆ ಮುದ್ದೇಬಾಳ ಅಂಗಡಿ ಹೊಂಟ್ರಿ ಅವರು. ಅಲ್ಲಿಂದ ಆಮೇಲೆ ಏನ್ ಮಾಡಿದ್ರಿ, ಮನೆಯ ಕಟ್ಟಿ ಮೀಸಾಕತ್ತೆ ಎತ್ಕೊಳ್ರಿ, ಮನೆ ಕಟ್ಟಿ ಮೀಸಾಕತ್ತ ನಾವು ಗಳೆ ಹೊಡಿಯಕ್ ಆಗಲ್ರಿ ಅವ್ರಿಗೆ. ಅದಕ್ಕೆ ಒಂದೊಂದು ಆಳ ಹಚ್ಕೊರ ಕರ್ಕೊಂಡು ನಾವು ಅಲ್ಲೇ ಹೊಲ್ ಕರ್ಕೊಂಡು ಹೋತೇನ್ರಿ. ನಿಮ್ ಮನೆಯವ್ರಿಗೆ ಒಕ್ಕಲ್ತನ ಬರ್ತಿರ್ಲಿಲ್ಲ? ಸ್ವಲ್ಪ ಮಾಡ್ತಿದ್ರಿ ಅವರು, ಸಾರಿ ಕಲ್ತಿದ್ರೆ ಸ್ವಲ್ಪ ಮಾಡ್ತಿದ್ರು. ಅವರು ಇಟ್ಟು ಹೇಳ್ ಕೊಡ್ತಿದ್ರಿ, ಹಿಂಗ ಮಾಡ್ರಿ ಅಂತ. ಹಿಂಗ ಅವ್ರಿಗೆ ಹೇಳಿ ಕಳಿಸ್ತಿದ್ರಿ, ಅವ್ರಿಗೆ ಗೊತ್ತಲಿಕ ನಾವ್ ಇಟ್ಟು ಹೊಲ್ದಾಗ ಹೇಳ್ತಿದ್ದೇವ್ರಿ ಹಿಂಗ ಮಾಡ್ರಿ ಅಂತ. ಆಯ್ತ್ರಿ ಅಂತ ಅವರು ನನ್ನ ಮಾತು ಕೇಳ್ಕೊಂಡು ಅವ್ರು ಇಟ್ಟು ಮಾಡಿದ್ರಿ. ನಾವು ಅವ್ರ ಹೆಂಗ ಅವ್ರು ಹೇಳ್ತಿರ್ತಾರ ಅವ್ರ ಪ್ರಕಾರ ನಾವು ಮಾಡ್ಕೊತಿದ್ದೇವ್ರಿ ಹೊಲ್ದಾಗ. ನೀವು ಹೆಂಗ ಕಲ್ತಿದ್ದು? ನಿಮ್ ತಂದೆಯವ್ರು ಕಲ್ಸದ್ರ ನಿಮಗ? ಇಲ್ರಿ, ನಾವು ತಂದೆ ನಮ್ಗ ಹೊಲ ಕಲ್ಸಿ ಹೇಳ್ರಿ. ಅಲ್ಲಿ ಎಲ್ಲಿ ಕಲ್ತ್ರಿ? ಇಲ್ಲಿ ಇವ್ರ ಬಲ್ಲೆ ಬಂದ ಕಲ್ತೇವ್ರಿ. ನಮ್ಗ ಅತ್ತಿಮವ್ರ ಇದ್ರ ಇದ್ರು ನಮ್ಗ ಹಂಗ ಕಲ್ಸಿಲ್ರಿ, ನಮ್ಗ ಇವರೇ ಕಲ್ಸಿಕೊಟ್ಟಾರ ನಮ್ಮ ಮನೆಯವ್ರ. ನಮ್ಗ ಹೆಂಗ ಹೇಳ್ಯಾರ ಹಂಗ ಮಾಡ್ಕೊತ ಬಂದಿನ್ರಿ ನಾನು. ಮಾಡ್ಕೊತ ಬಂದು ಈಗ ಅವರು ಅಂಗಡಿಗೆ ಹೋಗತ್ ಕಡೆನೆ ನಾವು ಎಲ್ಲ ಹಾಳು ಪಾಳು ಎಲ್ಲ ನಾನೇ ಕರ್ಕೊಂಡು ಈಗ ಎರಡನ ಆಗು ಒಂದಿನದಾಗ ಹಂಗ ಮಾಡ್ಕೊಂಡ್ ಬರ್ತೇನ್ರಿ ಹೊಲಕ್ ಹೋಗಿ. ಒಂದ್ 20 ಮಂದಿ ಕರ್ಕೊಂಡ್ ಹೋತೇನ್ರಿ. ತೊಗರಿಯಾಗರ ಬಂತು, ಅಜಿವಾನ್ದಾಗ ಬಂತು, ಕಬ್ನ್ಯಾಗ ಬಂತ್ರಿ, ಎಲ್ಲದ್ರಾಗೂ ಬಂತಂತ ಒಂದ್ 20 ಮಂದಿನ ಕರ್ಕೊಂಡು ಒಂದಿನದಾಗ ಆಯ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೇನ್ರಿ. ಮನ್ಯಾಗ ಒಂದ್ ಅಂಗಡಿ ಹಾಕೊಂಡಲ್ರಿ, ಏನ್ ಹಳ್ಳಿ ಮಳಿ ಹೋಗೋದಾಗಲ್ಲ ಅಂತ ಮನೆ ಅಂಗಡಿ ಒಂದ್ ನಡ್ಸ್ಕೊಂತ ಹೋತೇನ್ರಿ. ಅಂಗಡಿ ಕೆಲಸ, ಮನಿ ಕೆಲಸ, ಮಕ್ಕಳ ಕೆಲಸ, ಮನೆಯವ್ರ ಕೆಲಸ, ಆಮೇಲೆ ಹೊಲದ ಕೆಲಸ, ಹ್ಮ್ ಸರ್, ಹೆಂಗ ಮಾಡ್ತೀರಿ ಎಲ್ಲಾ? ಅಷ್ಟು ಹಂಗ ಮಾಡ್ಕೊಂತ ಓದ್ತೇನ್ರಿ, ನೀರು ತಾಟ್ ಮಾಡ್ಕೊಂತ ಓದ್ತೇನ್ರಿ. ಮತ್ತೆ ಬಂದ್ ಬಾಳೆ ವಾಪಸ್ ಬಂದ್ ಮತ್ ಮಾಡ್ತೇನ್ರಿ, ಅವ್ರು ಕೋಯ್ ಬಂದಿನ ಮತ್ತೆ ಎಟ್ ಮಾಡ್ತೇನ್ರಿ. ಬಂದಿನ ಮತ್ತ ಅವು ಆಡು ಕೋಳಿ ನಾಯಿ ರೀ, ಅವಕ್ಕ ಕಾಳು ಹಾಕೋದು, ನೀರ್ ಹಾಕೋದು, ಅವಕ್ಕ ದೊಡ್ಡಾಗ ಹಾಕುದ್ರಿ, ಕಟ್ಟೋದು, ಅದು ಎಲ್ಲ ಮಾಡ್ತೇನ್ರಿ. ಮಕ್ಳು ಬಂದ್ ಅಂದ್ರೆ ಮಕ್ಳು ಬಂದ್ ಒಂದಿಟ್ಟು ಸೆಗಣಿ ಪಗಣಿ ದಬ್ಬತಾರ್ರಿ, ದಬ್ಬದ್ರ ನಾವ್ ಇಟ್ಟರೆ ಆಸರ ಆದ್ರಂದ್ರೆ ಮತ್ತೆ ದೂಡ ಮಾಡ್ಕೊಂಡ್ ಕಡಿಮೆ ಹೋಗಿ ಮತ್ತ ಅಂಗಡಿಗೆ ಬರ್ತಾರಿ, ಮಂದಿ ಅಂಗಡಿ ಗಿರಿ ಕೊಟ್ಕೊಂಡ್ ಕುಂದಿರ್ತೇನ್ರಿ. ಯಾವ್ಯಾವ ಕೆಲಸ ಯಾವಾಗ ಯಾವಾಗ ಮಾಡ್ತೀರಿ? ಈಗ ಹೊಲದ ಕೆಲಸ ಅದಕ್ಕೊಂದು ಟೈಮ್ ಕೊಡಬೇಕಾಗ್ತದ, ಅಂಗಡಿಗೆ ಟೈಮ್ ಕೊಡಬೇಕಾಗ್ತದ, ಮನೆ ಎಂಟರ್ ತನಕ ಅಂಗಡಿ ಮಾಡ್ಕೊತೇನ್ರಿ. ಎಂಟರ್ಲಿಂತ್ರ ಮತ್ತ ಎಂಟೂವರೆಲಿಂತ್ರ ಒಂಬತ್ತು ಕಾಳು ಕರ್ಕೊಂಡ್ ಹೋಗ್ತೇನ್ರಿ. ಒಂಬತ್ತು ಕರ್ಕೊಂಡ್ ಈಗ ಇದಕ್ಕ ಆರ ತನ ಆಳು ಕರ್ಕೊಂಡ್ ಆಳಿಂತ್ರ ಬಂದ್ ಮತ್ತ ಮನೆ ಮಾಡ್ಕೊತೇನ್ರಿ. ಮತ್ತ ಈಗ ನಿಮ್ಗ ಆಳ ಎಲ್ಲಾ ಬರೋಬ್ಬರಿ ಸಿಗ್ತಾರ? ಟೈಮ್ ಟು ಟೈಮ್ ಸಿಗ್ತಾರಿ, ಅವ್ನ್ ಸಿಗದಿಲ್ರಿ. ಸಿಕ್ಕಾಗ ಕರ್ಕೊಂಡ್ ಹೋಗ್ತೇನ್ರಿ. ಸಿಗಲಾರ್ದಾಗ ನಾನು ಒಬ್ಬಕ್ಕಿ ಒಂದ್ ಕೈ ಒಂದ್ ಹುಡುಗಿ ಐತ್ರಿ ನನ್ನ ಜೊತೆಗೆ ರೀ, ಆ ಹುಡುಗಿ ಕರ್ಕೊಂಡ್ ಹೋಗಿ ಮಾಡ್ಕೊಂಡ್ ಬರ್ತೇನ್ರಿ. ಕೆಲವೊಮ್ಮೆ ಬೇಕಾದಾಗ ನಮಗ ಅವಶ್ಯದಾಗ ಆಳ ಸಿಗ್ಲಿಲ್ಲ ಅಂತಂದ್ರ ಅವಾಗ ಹೆಂಗ್ ಮಾಡ್ತೀರಿ? ನಾವ್ ಮಾಡ್ಕೋತೀವಿ. ನಮ್ಮ ಮಕ್ಳು ಸಾಲ್ ಸೂಟ್ ಇರ್ತಲ್ರಿ, ಆಯ್ತಾರ್ಕ ಸೂಟ್ ಇರ್ತೈತ್ರಿ, ಮಕ್ಳು ಕರ್ಕೊಂಡ್ ಹೋಗ್ತೇನೆ. ನಮ್ಮ ಯಜಮಾನ್ರದ್ರ ಸೂಟ್ ಇರ್ತೈತಿ, ಆಯ್ತಾರ ಅಷ್ಟನ್ನ ಕರ್ಕೊಂಡ್ ಹೋಗಿ ಅವತ್ತಿನ ದಿನದಲ್ಲಿ ಏಟ್ ಆತ ಅಟ್ ಮಾಡ್ಕೊಂಡ್ ಒತ್ ಮಾಡ್ತಾರೆ. ಮನಿ ಮಂದಿ ಎಲ್ಲ ಹೊಲದೊಳಗೆ ಇರ್ತೀರಿ, ಮಕ್ಕಳಿಗೂ ಕಲಿಸ್ತಾ ಇದ್ದೀರಿ? ಸಾಲಿ ಕಲಿಸ್ತೇನ್ರಿ ಮಕ್ಕಳಿಗೆ. ಒಬ್ಬ ವಕೀಲಿಕೆ ಕಲ್ತೇನ್ರಿ, ಒಬ್ಬ ಈಗ ಹನ್ನೊಂದನೆ ಅದಾರಿ, ಮುದ್ದೆ ಕಾಲೇಜ್ ಕಲ್ತೇನ್ರಿ. ಒಬ್ಬಕ್ ಮಗಳು ಹನ್ನೆರಡನೆ ಕಲ್ತು ಬಿಟ್ಟರಿ, ಆಗ ಮದುವೆ ಆಯ್ತ್ರಿ, ಆಗಿ ಗಂಡ ಮನೆ ನಡೆಯಕ್ ಹೋದ್ರಿ. ಈಗ ಒಕ್ಕಲತನದ ಕೆಲಸ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ರಿ ನೀವು? ಗಂಡ ಮಕ್ಕಳಿಗೆ ಇಲ್ರಿ. ಯಾಕೆ? ಅವ್ರು ಸಾಲಿ ಕಲೀಲಿಲ್ಲ ಅಂತ ಅವ್ರ ಮಕ್ಕಳಿಗೆ. ಬರೋಬ್ಬರಿ ಸಾಲಿ ಕಲೀಲಿ, ಸಾಲಿ ಜೊತೆಗೆ ಹೊಲದ ಕೆಲಸನು ಮಾಡಿ, ಹೊಲದ ಕೆಲಸ ಮಾಡ್ತಾರಿ, ಆದ್ರ ಒಕ್ಕಲತನ ಹಚ್ಚಿಲ್ರಿ ಸರ್. ಮುಂದ್ ಮಾಡ್ಕೊಂಡು ಹೋಗ್ಬೇಕಲ್ಲ ಒಕ್ಕಲತನ, ಅದನ್ನ ಹೆಂಗ್ ಮಾಡ್ತೀರಿ? ಬರ್ಬರ್ಕ್ ನೋಡಮ್ರಿ, ಹಚ್ಚಮ್ರಿ. ಮತ್ತ ಆದ್ರ ಈಗಂತ ಹಚ್ಚಿಲ್ರಿ, ನಾವು ನಾವ ಮಾಡ್ಕೋತ ಹೊಂಟೀರಿ ಸರ್. ಅಡ್ಡಿಲ್ಲ ಅಂದ್ರ ಮಕ್ಕಳಿಗೆ ಹೊಲದ ಮ್ಯಾಲ ಪ್ರೀತಿ, ಕೃಷಿ ಮ್ಯಾಲ ಪ್ರೀತಿ ಇರಬೇಕಾಗ್ತದ. ಪ್ರೀತಿ ಐತ್ರಿ, ಆದ್ರ ಹೊಲದಾಗ ಮಾಡೋದನ್ನ ನಾವು ಹಚ್ಚಿಲ್ರಿ ಅವ್ರಿಗೆ. ಅಂದ್ರ ಅಭ್ಯಾಸ ಮಾಡ್ಲಿ ಅಂತ ಹೇಳಿ ನೀವು ಬಿಡ್ತಾ ಇದ್ರಿ? ಅಭ್ಯಾಸ ಮಾಡ್ಲಿ, ಜರ ಓದ್ಲಿ. ಅಡ್ಡಿಲ್ಲ, ವಿರಾಮದ ಸಮಯದೊಳಗೆ ಯಾವಾಗ ಯಾವಾಗ ಟೈಮ್ ಸಿಗ್ತದ ನಿಮಗೆ, ಯಾವಾಗ ಕೆಲಸ ಬೇಕಾಗ್ತದ ಆ ಟೈಮ್ ನೊಳಗೆ ಮಕ್ಕಳಿಗೆ ಅಂತೂ ಹಚ್ಚೆ ಹಚ್ತೀರಿ? ಹಚ್ತೀನಿ, ಹಚ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ತಾರಿ, ಸ್ವಲ್ಪ ಸ್ವಲ್ಪ ಬಿಡ್ತಾರಿ, ಅದ್ರಾಗ ನಾ ಜಕ್ಕೊಂಡ್ ನಾ ತಿದ್ಕೊಂಡ್ ಹೋಗ್ತೇನ್ರಿ ಮಕ್ಕಳನ್ನ ಕರ್ಕೊಂಡ್. ಈಗ ನೀವು ಏನೇನು ಬೆಳೆ ಬೆಳೀತಾ ಇದ್ರಿ? ಕಬ್ಬು ಹಚ್ಚಿವ್ರಿ, ಒಂದ್ ನಾಲ್ಕು ಎಕರೆ ಕಬ್ಬು ಐತ್ರಿ, ಒಂದ್ ಎರಡು ಎಕರೆ ಮೆಣಸಿನ್ಗಳ ಐತ್ರಿ, ಒಂದ್ ಆರು ಎಕರೆ ತೊಗರಿ ಐತ್ರಿ, ಒಂದ್ ಕುರಿಗೊಲ ಅಜವಾನ ಐತ್ರಿ, ಇಷ್ಟು ಮಾಡ್ತೀವ್ರಿ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಅಜವಾನ ಬಹಳಷ್ಟು ಜನ ಬೆಳೀತಾ ಇದ್ದಾರೆ, ಏನು ಕಾರಣ, ಯಾರು ಹೇಳಿದ್ರೆ ನೀವು ಬೆಳೆ ಅಂತ ಹೇಳಿ? ಹಿಂಗ ಒಬ್ರು ರೈತರು ಹೇಳಿದ್ರಿ ನಮ್ಗ, ನಮಗ್ ಗೊತ್ತಿದ್ದಿಲ್ರ, ರೈತರು ಒಬ್ರು ಬಂದ್ ಹಿಂಗ ಹೇಳಿದ್ರಿ, ಹಿಂಗವ ಅಜವಾನ ಹಾಕ್ರಿ, ಅಜವಾನ್ ಭಾರಿ ರೇಟ್ ಐತಿ, ಅದ್ರದೇನ್ ಕೆಲ್ಸ ಭಾಳ ಇರದಿಲ್ಲ, ಅದ್ ಕಸ ಅಟ್ಟೆ ತೆಗೆದಿರ್ತೈತಿ, ಎಣ್ಣೆ ಪಣ್ಣೆ ಅಷ್ಟೇ ಬಿಡದಿರ್ತೈತಿ, ಅದು ಮಾಡ್ರಿ ಅಂತ ಹೇಳಿದ್ರಿ, ಆಯ್ತ್ರಿ ಸರ್ ಅಂತ ಅವ್ರಿಗೆ ಹೇಳಿದೇವ್ರಿ. ಅದೇ ಮಾಡ್ಕೋತ ಬರಕತ್ತೀವಿ. ಅಡ್ಡಿಲ್ಲ, ಈಗ ಬೆಳೆದ ನಂತರ ನಿಮಗೆ ಏನ್ ಅನಿಸ್ತದ ಅಜವಾನದ ಬಗ್ಗೆ? ಚಲೋ ಅಂತ್ರಿ, ನಮ್ಗ ಚಲೋ ಆಗೈತ್ರಿ. ರೇಟ್ ಬಂದದ ನಿಮಗ? ಹ್ಞೂ ಬಂದೈತ್ರಿ. ಎಷ್ಟಕ್ಕೆ ಮಾರಾಟ ಮಾಡಿದ್ರಿ ನೀವು? 16 ರೂಪಾಯಿಗಿಂತಲ್ಲ ಮಾರೈತ್ರಿ. ಅಂದ್ರ ಅದು ಚಲೋ ಬೆಳೆ ಅಂತ ಹೇಳಿ? ಹ್ಞೂ ಚಲೋ ಬೆಳೆ ರೀ, ಅವ್ರ ಏನು ತೊಂದರೆ ಇಲ್ಲರಿ, ಬಾಳ ಎಣ್ಣೆ ಹೊಡ್ಸ್ಕೊಳ್ಳಲ್ರಿ, ಏನಿಲ್ಲರಿ, ಅಷ್ಟು ಕಸ ಎಷ್ಟು ತೆಗಿತೀವಿ ಅಷ್ಟು ಚಲೋ ರೀ. ಆದ್ರೆ ಎಣ್ಣೆದೇನು ಭಾಳ ತೊಂದರೆ ಇಲ್ರಿ, ಅದಕ್ಕೆ ಎರಡು ಸಲ ಅದು ರೋಗ ಬಂದ್ರೆ ಅಷ್ಟೇ ಎಣ್ಣೆ ಹೊಡಿಬೇಕ್ರಿ, ಅದಕ್ಕೆ ಇರ್ಲಿಕ್ಕೆ ಅವ್ರು ಎಣ್ಣೆ ಹೊಡಿಯಂಗಿಲ್ಲ. ನೀರಾವರಿ ಎಷ್ಟಾಗ್ತದೆ ನಿಮ್ಮ? ನಮ್ಗೆ ನೀರಾವರಿ ಇಲ್ರಿ ಸರ್, 2 ವರ್ಷದ ರೊಟ್ಟ ನೀರು ಬೀಳಿಲ್ರಿ ಸರ್. ಕಬ್ಬು ಹೆಂಗ್ ಮಾಡ್ತೀರಿ? ಈಗ ಕಬ್ಬು ಈಗ ಕ್ಯಾನಲ್ ಬಂದ್ರಿ, ಕ್ಯಾನಲ್ದಿಂದ ಬರ್ತಾ ಇದೆ, ಕ್ಯಾನಲ್ಲಿಂದ ಬಂದೈತ್ರಿ, ಅದಕ್ಕೆ ತೆಗ್ಗ ತೋಡಿರಿ ನಾವು, ದೊಡ್ಡದೊಂದ್ರೆ ತೆಗ್ ತೋಡಿರಿ, ಆ ತೆಗ್ಗಲಿಂತ್ರ ನೀರು ಬಿಡ್ತೇವ್ರಿ, ಸ್ಟಾಕ್ ಹಾಕೋತಿರಿ, ಕ್ಯಾನಲ್ ನೀರು ಸ್ಟಾಕ್ ಹಾಕೊಂಡು ಅದಕ್ಕೆ ಕಬ್ಬು ಅಂದ್ರೆ ನೀರು ಹೊಸರು ಬರ್ತಾವ ಅಲ್ಲಿ? ಹ್ಞೂ ರೀ ಸರ್. ಹೊಂಡ ದೊಡ್ಡದ ಮಾಡಿ? ಹ್ಞೂ ದೊಡ್ಡದೈತ್ರಿ ಸರ್. ಎಷ್ಟು ದೊಡ್ಡದದ? ಒಂದು ಬಾಯಿಯಾಡ್ ತೆಗ್ದಿರಿ ಸರ್. ಹೌದಾ? ಅದ್ರೊಳಗೆ ನೀರು ಏನು ಹೊಸರು ಬರ್ತಾವ ಅದನ್ನೇ ನೀರು ಉಪಯೋಗ ಮಾಡ್ಕೊಳಕತ್ತೀರಿ ನೀವು? ಬರ್ತದೆ ಸ್ವಲ್ಪ ಸ್ವಲ್ಪ ರೀ, ಆದ್ರೆ ಅಷ್ಟು ಪರಿ ಬರಲ್ರಿ, ಹಂಗ ಉಪಯೋಗ ಮಾಡ್ಕೋತ. ನಿಮಗೆ ನೀರು ಕಡಿಮೆ ಬೀಳಂಗಿಲ್ಲ? ಇಲ್ರಿ, ಕಮ್ಮಿ. ಕ್ಯಾನಲ್ ಇರೋದ್ರಿಂದ ನೀರು ಕಡಿಮೆ ಬೀಳಂಗಿಲ್ಲ? ಇಲ್ರಿ ಸರ್, ಕ್ಯಾನಲ್ ಬಂದು ನೀರ ಹತ್ರ ಕಮ್ಮಿ ಬಿದ್ದಿಲ್ರಿ ನಮ್ಗೆ, ಜಾಸ್ತಿನೇ ಐತ್ರಿ. ಈಗ ಬೆಳೆಗಳಿಗೆ ಬೇಕಾದಾಗ ನಿಮ್ಗೆ ನೀರು ಸಿಗ್ತದ ಟೈಮ್ ಟು ಟೈಮ್? ನೀರು ಕ್ಯಾನಲ್ ಇರಲ್ರಿ ಸರ್, ಈ ಬಾಯಿ ನೀರು ಎಷ್ಟು ಸ್ಟಾಕ್ ಮಾಡ್ಕೊಂಡಿರ್ತೀವಲ್ರಿ, ಅದೇ ಬಿಡ್ತಿರುವ ಅದನ್ನೇ ನೀವು ಉಪಯೋಗ ಮಾಡ್ಕೊಳ್ಳಿ ಸರ್. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದ ಅವ್ರು ನೀರು ಬಿಡೋದು ನಿಮಗೆ ಬೇಕಾದ ಸಮಯಕ್ಕೆ? ಹ್ಞೂ ಸರ್, ವ್ಯತ್ಯಾಸ ಆಗ್ತದ. ಮತ್ತ ಹಂಗ ಎಚ್ಕೊಂಡ್ ಮಾಡ್ಕೊಂತ ಹೋಗ್ತೀರಿ ಸರ್. ಆದ್ರೆ ನೀವೇನ್ ನೀರು ಸಂಗ್ರಹ ಮಾಡಿ ಇಟ್ಟಿರ್ತೀರಿ ಬಾವಿಯೊಳಗ, ಅದನ್ನ ಉಪಯೋಗ ಮಾಡ್ತೀರಿ? ಅದೇ ಉಪಯೋಗ ಮಾಡ್ತೀರಿ ಸರ್. ಎಲ್ಲ ಬೆಳೆಗಳಿಗೆ ಅನುಕೂಲ ಆಗ್ತದೆ? ಹ್ಞೂ ಸರ್, ಎಲ್ಲ ಬೆಳೆಗಳಿಗೆ ಅನುಕೂಲ ಐತ್ರಿ. ನೀವು ಅಷ್ಟೇ ಮಾಡಿರೋ ಅಥವಾ ಬೇರೆ ರೈತರು ಕೂಡ ಹಿಂಗೆ ಮಾಡ್ತಾ ಇದ್ರು? ಬೇರೆ ರೈತರು, ಅವ್ರು ಬೇರೆ ಬೇರೆ ಮಾಡ್ಕೊಂಡ್ರಿ, ಮತ್ತ ಅವ್ರು ಬೇರೆ ಬೇರೆ ಮಾಡ್ಕೊಂಡ್ರೆ ನಾವು ಎಷ್ಟು ಮಾಡ್ಕೊಂಡಿರಿ ಸರ್. ಮತ್ತೆ ಈಗ ತಾವು ಹೈನು ಕೂಡ ಮಾಡ್ತಾ ಇದ್ದೀರಿ? ಹ್ಞೂ ರೀ ಸರ್, ಹೈನು ಐತ್ರಿ ನಮ್ದು, ಎರಡು ಆಕಳ ಅದಾವ್ರಿ, ಎರಡು ಆಕಳು ಇಡ್ತಾವ್ರಿ, ಎರಡು ಆಕಳು ಇಟ್ಕೊಂಡು ಹಾಲು ಕಾಸ್ತೀನಿ, ಹಾಲು ಕಾಸಿ ಮಜ್ಜಿಗೆ ಮಾಡ್ತೇನ್ರಿ. ಯಾರು ಊರಾಗ ಬಡಬದಕ್ರು ಬಂದ್ರ ಅಂದ್ರ ಮಜ್ಜಿಗೆ ಹಾಲು ಯಾರು ಕೇಳಕ್ ಹೋದ್ರ ಹಂಗ ಕೊಡ್ತೇನ್ರಿ, ರೊಕ್ಕ ತಗೊಳಲ್ರಿ ನಾನು. ಮಜ್ಜಿಗೆನು ಹಂಗೆ ಕೊಡ್ತೀರಿ? ಮಜ್ಜಿಗೆ ಹಂಗ ಕೊಡ್ತೇನ್ರಿ, ಹಾಲು ಯಾರು ಸುಮ್ಮನ್ ಕಪ್ಪು ಹಾಲಿಗೆ ಚಾಕ್ ಅಂತ ಬರ್ತಲ್ರಿ ಅವ್ರಿಗೆ ಹಂಗ ಕೊಡ್ತೇನ್ರಿ ಸರ್, ರೊಕ್ಕ ಹೊಟ್ಟ ತಗೊಳಲ್ಲ. ಅಡ್ಡಿಲ್ಲ, ಈಗ ನಮ್ಗೆ ಇಲ್ರಿ ಅದು ನಮ್ಮ ಮಂತ್ಯಂದಾಗ ಹಂಗ ಮಾರಕೋತ್ ಬಂದಿಲ್ರಿ, ನಮ್ಮ ತೋರ್ ಮನ್ಯಾಗ್ರಿ. ಅದ್ರ ಸಲಿಂದ ನಮ್ಮ ಅಪ್ಪರ ಬ್ಯಾಡ ಅಂದಿಂದ ನಾವ್ ಒಳ್ಳೆದ ಹಾಲು ಮಾರಕ್ ಹೋಗಿಲ್ರಿ. ಯಾರು ಬರ್ತಾರ ಹಂಗ ಕೊಟ್ಟು ಕಳ್ಸಂತಂದ್ರಿ, ಅಷ್ಟೇ ಹಂಗ ಕೊಟ್ಟು ಕಳಿಸ್ತೇನ್ರಿ ಸರ್. ಹಾಲಿಂದು ಮಜ್ಜಿಗೆ ಮಾಡ್ತಾ ಇದ್ರಿ, ಮತ್ತೆ ತುಪ್ಪನೂ ಮಾಡಬಹುದಲ್ಲ ನೀವು? ತುಪ್ಪನ ಆಗತ್ರಿ ಸರ್, ಪಾ ಕಿಲೋ ದೊಡ್ಡ ತುಪ್ಪ ಆಗತ್ತೆ. ದಿನ ಯಾರು ಬೆಂಗಳೂರಿಂದ್ರ ಯಾರು ತುಪ್ಪಕ್ಕೆ ಬಂದ್ರ ಅಂದ್ರೆ ಎರಡೆರಡು ಕಿಲೋ ಗಟ್ಲೆ ಕೊಡ್ತೀನಿ ಸರ್. 2000 ರೂಪಾಯಿ ಒಂದ್ ಕಿಲೋ ಕೊಡ್ತೀನಿ ಸರ್ ತುಪ್ಪ. ಹೌದಾ? ಎಷ್ಟು ಹೋಗ್ತದೆ ತುಪ್ಪ? ಒಂದ್ 4-5 ಕಿಲೋ ಹೋಗುತ್ತೆ ಸರ್ ತಿಂಗಳಿಗೆ. ತಿಂಗಳಿಗೆ ಹೋಗುತ್ತೆ ರೀ? ತಿಂಗಳಿಗೆ 4-5 ಕಿಲೋ ತುಪ್ಪ ಆಗುತ್ತೆ. ಹ್ಞೂ ಸರ್. ಅಡ್ಡಿ ಇಲ್ಲ, ಒಳ್ಳೆ ಆದಾಯ ಬರ್ತದ ಸರ್. ಅದೇ ಐತ್ರಿ ಸರ್ ಅದು. ಮತ್ತೆ ಮಜ್ಜಿಗೆ ಹೆಂಗ್ ಮಾಡ್ತಾ ಇದ್ರಿ? ದಾಂಬ್ರಿ ಗಿಡ ಹಚ್ತಾರಲ್ರಿ, ಅವ್ರು ಹೇಳ್ತಿರ್ತಾರೆ ಮೊದಲ ಒಂದ್ ನಾಗದನ ಮುಂದಿರ ಕೈ ಹೇಳ್ತಾರೆ. ಒಂದ್ ನಾಗದನ ಕೂಡಿಡ್ತೇನ್ರಿ, ಒಂದ್ 20 ಲೀಟರ್ 25 ಲೀಟರ್ ಆಗತಾವ್ರಿ. ಆಗಿಂದ ಕೊಡ್ತೇನ್ರಿ, ಅವು 200-300 ರೂಪಾಯಿ ಕೊಟ್ಟು ಕೊಟ್ಟು ಹೋಯ್ತಾರ್ರಿ. ಮಜ್ಜಿಗೆ ನಮ್ಗೆ ಹಿಂಗ ಕೊಡು ಅಂತಂದ್ರ ಬಂದು ತಾವು ಕೊಡ ತಂದ್ಕೆ ಹಾಕೊಂಡು 200-300 ಕೊಟ್ಟಿಗೆ ತಗೊಂಡು ಹೋಗ್ತಾರೆ. ಅಂದ್ರ ದಾಳಿಂಬೆ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕಾಯ್ತು, ಅಥವಾ ಬೇರೆ ಒಕ್ಕಲ್ತನದ ಕೆಲಸಗಳಿಗೆ ಮಜ್ಜಿಗೆ ಒಯ್ತಾರ? ಮಜ್ಜಿಗೆ ಒಯ್ತಾರೆ. ಅದು ಸಾಕಷ್ಟು ಒಳ್ಳೆ ಪರಿಣಾಮ ಬೀರದ ಐತ್ರಿ ಸರ್. ಅದನ್ನ ಐತ್ರಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿ? ಚಲೋ ಆಗಿತ್ತು ಅಂತ ಹೇಳ್ತಾರೆ. ಎಲ್ಲ ರೋಗ ಉಪಾಗ ಬಂದಿತ್ತಾರೆ, ಎಲ್ಲ ಅದ್ರ ರೋಗ ಹರಿತ ಅಂತ ಹೇಳ್ತಾರೆ. ಎಲ್ಲ ಚಲೋ ಆಗ್ಯದ ಅಂತ ಹೇಳ್ತಾರೆ. ರೋಗ ಕಡಿಮೆ ಆಗ್ಯದ, ಹುಳ ಕಮ್ಮಿ ಆಗ್ಯಾವ್ರಿ, ಕಾಯೆಲ್ಲ ಸಂಪೂರ್ಣ ಚಂದ ಆಗೈತೆ ಅಂತ ಹೇಳ್ತಾರೆ. ಎಷ್ಟು ನೀವು ಕೊಡ್ತಾ ಇದ್ದೀರಿ ಒಂದು ತಿಂಗಳದೊಳಗೆ? ಎಷ್ಟು ಆಗ್ತವೆ? ಒಂದ್ 20 ಲೀಟರ್ ಬರು. 20 ಲೀಟರ್ ಅಂದ್ರ 4 ಕೊಡ ರೀ. 4 ಕೊಡ ಆಗ್ತವೆ. 4 ಕೂಡ ನೀವು ಮಾರಾಟ ಮಾಡ್ತಾ ಇದ್ರಿ? ಮಾರಾಟ ಮಾಡ್ತೀರಿ ಸರ್. ಹೆಂಗ ಮಾರಾಟ ಮಾಡ್ತಾ ಇದ್ರಿ? ಅವರೇ ಬಂದು ಹೋಯ್ತಾರೆ, ನಮ್ಗೆ ಇಂತ ಬೇಕಂತ ಹೇಳ್ತಾರೆ, ಅವರ ಮಂತ್ಯಾನ ಬಂದು ಗಾಡಿ ತಗೊಂಡ್ಬಂದು ತಗೊಂಡ್ ಹೋಗ್ತಾರೆ ಸರ್. ಅಂದ್ರೆ ಎಷ್ಟು ಹೆಂಗ್ ಲೀಟರ್ ಅಂತ ಹೇಳಿ ಕೊಡ್ತಾ ಇದ್ರಿ? ಅವು 20 ರೂಪಾಯಿ ಲೀಟರ್ ಹಿಂಗಂತ ಕೊಡ್ತೇನ್ರಿ. ಅಂದ್ರ ಮಜ್ಜಿಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ? ಅದನ್ನು ಉಪಯೋಗ ಐತ್ರಿ ಸರ್ ನಮ್ಗೆ. ಹಾಲು ಮಾರೋದಿಲ್ಲ ನೀವು? ಮಜ್ಜಿಗೆ ಮಾರ್ತಾ ಇದ್ರಿ? ಮಜ್ಜಿಗೆ ಮಾರ್ತೀನಿ, ತುಪ್ಪ ಮಾರ್ತೀನಿ, ಹಾಲು ಒಟ್ಟ ಮಾರಲ್ರಿ ಸರ್. ಈಗ ಒಕ್ಕಲತನದೊಳಗ ಸಗಣಿದ ಬಹಳ ಮಹತ್ವ ಅದ, ಅದ್ರೊಳಗು ಆಕಳ ಸಗಣಿ ಏನದ ಅದು ಮಹತ್ವ ಬಹಳ ಅದ ಅದ್ರದ್ದು. ಅದ್ರದ್ದು ಏನಾದ್ರೂ ನೀವು ಉಪಯೋಗ ಮಾಡ್ತಾ ಇದ್ರಿ? ಆಕಳ ಸಗಣಿ ಒಂದಿಷ್ಟು ಹೊಲಕ್ಕೆ ಹಾಕ್ತಾರೆ, ಒಂದಿಷ್ಟು ಮಾರಾಟ ಮಾಡ್ತೇನ್ರಿ ಸರ್. ಮಾರಾಟ ಮಾಡ್ತಾ ಇದ್ರಿ? ಹೆಂಗ್ ಮಾರಾಟ ಮಾಡ್ತೀರಿ? ಅವು ಟ್ರಿಪ್ ಮ್ಯಾಗಿರ್ತಂತೆ, 4,000 5,000 ಹಿಂಗ ಒಂದ್ ಟ್ರಿಪ್ ಅಂತ. ಅಂದ್ರೆ ಸಗಣಿನೇ ಮಾರಾಟ ಮಾಡ್ತಾ ಇದ್ರಿ? ಸಗಣಿ ಅಲ್ರಿ, ಪೂರ್ವಷ್ಟು ಎಲ್ಲ ಕೂಡೇರಿ ಅಷ್ಟು. ಅದ್ ಕಾಲನ್ ಸಗಣಿ ಎಲ್ಲ ಒಟ್ಟು ಕಣಿಕಿ ದಂಟು ಎಲ್ಲ ಬಿದ್ದಿರ್ತಾವಲ್ರಿ, ಎಲ್ಲ ಕೂಡೇರಿ ನಮ್ಮಲ್ಲಿ ಹಾಕಿ ದುಡ್ದು ಒಳಗೆ ವಾಪಸ್ ಮಾರ್ತೀವ್ರಿ ಸರ್. ಒಂದಷ್ಟು ಹೊಲಕ್ಕೆ ಹಾಕ್ತಾ ಇದ್ರಿ, ಮಾರಾಟ ಮಾಡ್ತೀವಿ ಸರ್. ಮತ್ತೆ ಕುಳ್ಳು ಗಿಳಿ ಏನಾದ್ರೂ ಇತ್ತೀಚಿನ ದಿವಸೊಳಗೆ ನಾವು ಕೇಳಿವಿ, ಕುಳ್ಳು ಬಹಳಷ್ಟು ಡಿಮ್ಯಾಂಡ್ ಅದ, ಬೇಡಿಕೆ ಅದ ಅಂತೇಳಿ. ಈಗ ಶೀಟೇನವ್ರು ಬರ್ತಾರಲ್ರಿ ಮಕ್ಕಳು, ಹಿಂಗ ಹಿಂಗ ನಮ್ಗೆ ಜರ್ ಬೇಕಾಗೈತೆ ಅಂತ ಕೇಳಕ್ ಫೋನ್ ಹಚ್ತಾರ ನಮ್ಮ ಮನೆಯವ್ರಿಗೆ. ಅವ್ರು ಹಿಂಗಂತ ಹೇಳಿದ್ರ ಅಂದ್ರೆ ನಾವೊಂದು 20-30 ಕುಳ್ ಬಡದಿರ್ತೇನ್ರಿ, ಬಂದು ಇಂಥ ದಿನ ಅಂತ ಹೇಳಿದ್ರ ಅಂದ್ರೆ ಬಂದು ಏರಿ ಅಂತ ಹೇಳ್ತೇನ್ರಿ, ಬಂದು ತೊಗೊಂಡ್ ಹೋಗ್ತಾರೆ. 5 ರೂಪಾಯಿ ಒಂದು ಕುಳ್ ಕೊಡ್ತೇನ್ರಿ ನಾನು. ಹೌದಾ? ಎಷ್ಟು ಕುಳ್ ಆಗ್ತಾವ? ಒಂದ್ 20-30 ಆತಾವ್ರಿ. 20-30 ಕುಳ್ಳು ದಿನ ರೀ? ದಿವಸಕ್ಕೆ? ದಿನಸಕ್ಕೆ ರೀ. ಅಂದ್ರೆ ಬೇಡಿಕೆ ಇದ್ದೇ ಅದ ನಿಮಗೆ? ಐತ್ರಿ ಸರ್. ಅದೇ 5 ರೂಪಾಯಿ ಒಂದು ಕುಳ್ ಕೊಡ್ತೇನ್ರಿ. ಅಂದ್ರೆ ತಯಾರು ಮಾಡಿ ಇಟ್ಟಿರ್ತೀನಿ? ತಯಾರು ಮಾಡಿ ಇಟ್ಟಿರ್ತೀನಿ. ಯಾವಾಗ ಬರ್ತಾರ ಅವಾಗ ಕೊಡ್ತೀನಿ, ಕೊಟ್ಟು ಕಳಿಸ್ತೇನ್ರಿ. ಅವ್ರ ಗಾಡಿ ತೊಗೊಂಡ್ಬರ್ತಾರೆ, ಗಾಡಿ ತೊಗೊಂಡ್ ತಂದು ಹಾಕೊಂಡ್ ಹೋಗ್ತಾರೆ. ಮತ್ತೆ ಗೋಮೂತ್ರ ಏನ್ ಮಾಡ್ತಾ ಇದ್ರಿ? ಗೋಮೂತ್ರ ದಿನ ಹಿಡ್ದಿರ್ತೇನ್ರಿ, ಒಂದ್ ಕೊಡ ಆಗತ್ರಿ. ಅದು ಒಂದ್ ಕೊಡ ಅಂದ್ರೆ ಒಂದ್ 5-6 ಲೀಟರ್ ಹಿಡಿಬಹುದ್ರಿ. ಅದು ಕೊಡ ಅಷ್ಟು ಹಿಡ್ದಿರ್ತೇನ್ರಿ. ಅವರು ನಮ್ಗಿಂತ ದಿನ ಬೇಕಾತಂದ್ರ ಈಗ ಹಿಡ್ದಿಟ್ಟಿನ್ರಿ, ಬಂದು ಏನ್ತೀನಿ, ಬಂದು ತೊಗೊಂಡ್ ಹೋಗ್ತಾರೆ. ಗೋಮೂತ್ರನು ಸಾಕಷ್ಟು? ಗೋಮೂತ್ರನು ಐತಾರಿ. ದಿವಸಕ್ಕೆ ಒಂದು ಕೊಡ ಹೆಚ್ಚು ಕಡಿಮೆ? ಹೆಚ್ಚಕ್ಕೂ ಒಂದು ಕೊಡ ಇಡ್ರಿ, ಒಂದು ಕೊಡ ಇಡ್ತೀನಿ. ಹೆಚ್ಚಾದ್ರೆ ಯಾರು ಕಮ್ಮಿ ಇಲ್ರಿ, ಹೆಚ್ಚಿಗೆ ಇಡ್ತೀನಿ. ಎಷ್ಟಕ್ಕೂ ಕೊಡ್ತಾ ಇದ್ರಿ ಅದನ್ನ ಗೋಮೂತ್ರ? ಅದು 200 ರೂಪಾಯಿ ಕೊಡ್ತೇನ್ರಿ. ಅವು ಒಂದು ಕೊಡಕ್ಕ? ಒಂದು ಕೊಡಕ್ಕೆ 200 ರೂಪಾಯಿ ಕೊಡ್ತೇನ್ರಿ. ಸುತ್ತಮುತ್ತಲ ಎಲ್ಲ ರೈತರು ಬಂದು? ಎಲ್ಲರೂ ಬಂದು ಹೋಯ್ತಾರೆ ಸರ್. ನೀವು ಉಪಯೋಗ ಮಾಡ್ತಾ ಇದ್ರಿ? ನಮ್ಗೆ ಹೊಲಕ್ಕೆ ಹೊಡಿತೀವ್ರಿ, ಮೆಷಿನ್ ಗಿಡಕ್ಕೆ ಹೊಡಿತೀವಿ. ಹಿಂಗೆ ಯಾವ್ದು ಕರೆ ಬಡಿ ಅಂದ್ರೆ ಅದಕ್ಕೆ ಇಟ್ಟು ಹೊಡಿತೀವ್ರಿ, ಮೆಷಿನ್ ಗಿಡಕ್ಕೆ ಕಂಪಲ್ಸರಿ ಹೊಡಿತೀವ್ರಿ ಹಾಕೊಂದು. ಅಡ್ಡಿಲ್ಲ. ಈಗ ಆದಾಯ ಬರೋದು ಅಂತ ಆದ್ರೆ ಅದಕ್ಕೆ ಶ್ರಮ ಕೂಡ ಹಾಕ್ಬೇಕಾಗ್ತದೆ. ಈಗ ಕೊಟ್ಟಿಗೆ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ನಿಮ್ಮ ಜೊತೆಗೆ ಮತ್ತೆ ಯಾರು ಕೆಲಸ ಮಾಡ್ತಾ ಇದಾರೆ? ಮಕ್ಕಳದಂತೂ ಹೇಳಿದ್ರಿ, ಅವ್ರಿಗೆ ಓದಾಕ್ ಬಿಟ್ಟಿನಿ ಅಂತ ಹೇಳಿದ್ರಿ. ನಾನೇ ಮಾಡ್ಕೋತೀನಿ ಸರ್. ನೀವು ಒಬ್ಬರೇ ಮಾಡ್ತೀರಿ? ಇವ್ರು ಮಾಡ್ತಾರೆ. ಸ್ವಲ್ಪ ಬೆಳಗ್ಗೆ ಎಷ್ಟು ಮಾಡಿ ಆದ್ರಂದ್ರೆ ಚಂತನ ನಾ ಮಾಡ್ಕೋತೀನಿ ಸರ್. ಮಾಡುವಾದಿಟ್ಟು ಆದಟ್ ಮಾಡ್ಕೊಂಡು ಆ ಸಿಕ್ಕರೆ ಆ ಕರ್ಕೊಂಡು ಹೋಗ್ತೇನೆ. ಆ ಸಿಗ್ಲಿಕ್ಕೆ ಒಬ್ಬಕ್ಕೆ ಒಟ್ಟು ಮನೆ ಮಾಡ್ಕೊಂಡು ಒಂದರಲಿಂತ ಎರಡರಿಂತ ಹೊಲಕ್ಕೋ ಏಟ್ ಆತರ ಅಟ್ ಮಾಡಿ ಐದರ ತನ ಮಾಡಿ ಬರ್ತೇನೆ ಸರ್, ಮನೆಗೆ ಬರ್ತೇನೆ. 7-8 ಎಕರೆ ಜಮೀನೊಳಗ ಈಗ ಎಷ್ಟೆಲ್ಲ ಮಾಡ್ತಾ ಇದ್ರಿ? ಒಕ್ಕಲ್ತನ ಮಾಡ್ತಾ ಇದ್ರಿ, ಹಾಲು ಹೈನು ಮಾಡ್ತಾ ಇದ್ರಿ. ಎಷ್ಟು ಆದಾಯ ಒಂದು ವರ್ಷಕ್ಕೆ ಬರ್ತಾ ಇದೆ ನಿಮಗೆ? ಅದೇನಾದ್ರೂ ಲೆಕ್ಕ ಇಟ್ಟಿರಿ ನೀವು? ಒಂದ್ 4-5 ಲಕ್ಷ ಉಳಿತೈತೆ ನೋಡ್ರಿ. ಎಲ್ಲ ಹೋಗಿ 4-5 ಲಕ್ಷ ಉಳಿತು? ಎಲ್ಲ ಹೋಗಿ ಒಂದ್ 4-5 ಲಕ್ಷ ಉಳಿತೈತೆ. ಈಗ ಒಕ್ಕಲ್ತನ ಮಾಡುವಂತ ಸಂದರ್ಭದೊಳಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರ ಹಾಕ್ಬೇಡ್ರಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೆ ನೀವು ನಿಮ್ಮ ಹೊಲಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದೀರಿ? ಏನ ಕಮ್ಮಿ ರೀ? ನಾವು ಕಡಿಮೆ ಹಾಕ್ತಾ ಇದ್ದೀರಿ? ಕಮ್ಮಿ ರೀ ಹಾಕ್ತಿವ್ರಿ, ಕಮ್ಮಿ ರೀ ನಾವು. ತಿಪ್ಪಿ ಗೊಬ್ಬರನ ಬಾಳ ಆಗ್ತದೆ, ದಂದ ಸಗಣಿನೇ ಬಾಳ ಆಗ್ತದೆ, ಅದನ್ನೇ ಬಾಳ ಹಾಕ್ತಾ ಇದ್ದೀವಿ, ಅದನ್ನೇ ಬಾಳ ಹಾಕ್ತೀವಿ. ಇದು ರೇಷನ್ ಕಮ್ಮಿ ಇತ್ತು ನಮ್ಗೆ, ಅಂದ್ರೆ ಅದ್ರ ಮೇಲಿನ ಖರ್ಚು ನಿಮ್ಗೆ ಕಡಿಮೆ ಆಗ್ತದೆ, ಅದ್ರ ಮೇಲಿನ ಖರ್ಚು ಕಡಿಮೆ ಐತ್ರಿ, ಅದ ಅಕ್ಕಲ್ ಕಮ್ಮಿ ರೀ ನಾವು. ಮುಂದಿನ ದಿವಸಗಳಲ್ಲಿ ಇನ್ನ ಕಡಿಮೆ ಮಾಡ್ಬೇಕಂತದ ಅಥವಾ ಪೂರಾ ನಿಂದ್ರಿಸಿ ಬಿಡ್ಬೇಕಂತದ? ಇಲ್ರಿ, ಸ್ವಲ್ಪ ಸ್ವಲ್ಪ ಅವು ಸ್ವಲ್ಪ ಬೆಳೆ ಹೆಂಗಿರ್ತಾವ ಹಂಗೆ ನೋಡ್ಕೊಂಡು ಮಾಡಿದ್ರಿ, ಇರ್ಲಿಕ್ಕೆ ಚಲೋ ಇತ್ತಂದ್ರೆ ಬಿಡದ್ರಿ, ಬಾಡಕತ್ವ ಸ್ವಲ್ಪ ಗೊಬ್ಬರ ಹೋಗಿ ನೀರು ಬಿಟ್ಟೇವ್ರ ಮತ್ತೊಂದು ಹೆಚ್ಚಾಗಿ ಇದಾಗುತ್ತೆ ಅಂತೇಳಿ ಒಂದಿನ ಅವ್ನು ಕೊಡ್ತೀವ್ರಿ, ಅವ್ನು ಕೊಡಲ್ರಿ, ಬೆಳೆ ಹೆಂಗಿರ್ತಾರ ಹಂಗ ಮ್ಯಾಗ ಗೊಬ್ಬರ ಕೊಡ್ತೀರಿ. ಸಾವಿತ್ರಿ ಅವ್ರ, ನೀವು ಎಲ್ಲಿ ತನಕ ಕಲ್ತಿರಿ? ನಾವು ಸಾಲಿ ಕಲ್ತಿಲ್ರಿ. ಸಾಲಿ ಕಲ್ತಿಲ್ಲ ನೀವು? ಆದ್ರೂ ಇಷ್ಟೆಲ್ಲ ಮಾಡ್ತಾ ಇದ್ರಿ, ಕಲ್ತು ಅನುಭವದ ಮೇಲೆ ಮಾಡ್ತಾ ಇದ್ರಿ. ಮತ್ತೆ ಈಗ ಏನಾದ್ರೂ ಬದಲಾವಣೆ ಆಗ್ತಾ ಇರ್ತಾವ? ಇದೇನ್ ತಂತ್ರಜ್ಞಾನ ಅದ, ಇದ್ರೊಳಗೆ ಬದಲಾವಣೆ ಆಗ್ತಾ ಇರ್ತದ, ಅದ್ರ ಬಗ್ಗೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ? ಏನು ಹೊಸ ವಿಷಯ ತಿಳ್ಕೋಬೇಕು ಅಂತಂದ್ರ, ಇಲ್ಲಪ್ಪ ನಾವು ಇದನ್ನ ಮಾಡ್ಬೇಕಾಗಿದೆ, ಇದು ಹೆಂಗ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ನೀವ್ ಏನ್ ಮಾಡ್ತೀರಿ? ಅವಾಗ ನಮ್ ಸ್ವಂತ ಬುದ್ಧಿಲೇ ನಾವು ಹಿಂಗ್ ಮಾಡಿದ್ರೆ ಹಿಂಗಾತೈತಿ, ಹಿಂಗ್ ಮಾಡಿದ್ರೆ ಹಿಂಗಿಲ್ಲ, ನೀವು ವಿಚಾರ ಮಾಡೋದು ಬೇರೆ, ಆದ್ರ ಯಾರ ಈಗ ವಿಜ್ಞಾನಿಗಳು ಅವ್ರು ಹೇಳುವಂತದ್ದು ಒಂದು ಬೇರೆ ಇರ್ತದ, ಅವ್ರ ಪ್ರಕಾರ ನಾವು ಹೋಗ್ಬೇಕಾಗ್ತದ. ನಾವು ಹೊಸದ ವಿಷಯ ತಿಳ್ಕೊಂಡು ಮತ್ತೆ ಏನ್ ಸೌಲಭ್ಯಗಳಾದವಲ್ಲ ಅವನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತ ಒಂದು ಸಂದರ್ಭ ಈಗ ಅದ. ಅಂತ ಟೈಮ್ ನೊಳಗೆ ಏನ್ ಮಾಡ್ತೀರಿ? ಬೆಳಿಗ್ಗೆ ರೀ ಟಿವಿ ನೋಡ್ತೀನಿ, ಆದ್ರೆ ಒಂದ್ ತಾಸು ನೋಡ್ತೀನಿ, ಹಂಗೆ ಕೆಲಸ ಮಾಡ್ಕೊಂತ ನೋಡ್ತೀನಿ, ಅದಕ್ಕೆ ಅವು ಟಿವಿಯಾಗ ಹೇಳ್ತಾರಲ್ರಿ ಅದು ನೋಡ್ಕೊಂತ ಮಾಡ್ಕೋತೀನಿ, ಅದನ್ನು ಮಾಡ್ತಾ ಇದ್ದೀನಿ, ಅದನ್ನು ಮಾಡ್ತೇನ್ರಿ, ಹಾಲಿಂದ ಹೇಳ್ತಾರ, ಮೊಸರಿಂದ ಹೇಳ್ತಾರ, ಎಲ್ಲದೂ ಹೇಳ್ತಾರ, ಆದ್ರೆ ಸ್ವಲ್ಪ ಹಂಗ ಕೆಲಸ ಮಾಡ್ಕೊಂತ ನೋಡ್ತೀನಿ, ಆದ್ರೆ ಅದ್ರ ಲಕ್ಷ್ಯ ಕಮ್ರಿ, ಆದ್ರೂ ಹಂಗ ನೋಡ್ಕೊತ ಕೆಲಸ ಮಾಡ್ತೇನೆ. ಈಗ ಕೋಳಿ ಸಾಕಣೆ ಕೂಡ ತಾವು ಮಾಡ್ತಾ ಇದ್ದೀವಿ? ಮಾಡ್ತೀವಿ, ಸ್ವಂತ ಬುದ್ಧಿಲೆ ಮಾಡಿರಿ, ಯಾರು ಕೇಳಿಲ್ರಿ, ಅದು ಕೋಳಿ ಸಾಕಣೆ ನೀವೇ ಮಾಡ್ತಾ ಇದ್ದೀರಿ? ನಾವೇ ಮಾಡ್ತೀವಿ ಸರ್. ಹೆಂಗ್ ಮಾಡ್ಬೇಕು ಅನಿಸ್ತದನ್ನ? ಅವು ಮೊಟ್ಟೆ ಹಾಕ್ತಾವಲ್ರಿ, ಮೊಟ್ಟೆ ಹಾಕಿಂದ ಅವಳಿ ಉದು ಕುಂದಿರ್ತಾವ್ರಿ, ಉದು ಕುಂತಿಂದ ಅವ್ಕ ಮರಿ ಇಟ್ಟೇವಂದ್ರ ಒಂದ್ 20-30 ಮರಿ ತೆಗಿತೇವೆ, ಒಂದ್ ಕೋಳಿ ಒಂದ್ 20 ತೆಗಿತೈತ್ರಿ, ಅದ್ 20 ಮರಿ ತೆಗಿತಂದ್ರ ಅವ್ ಚಂದ ಕಾಳು ನೀರು ಹಾಕಿ ಒಂದಿಷ್ಟು ಆಗಲ್ತೇನ ಅಡಿಗೆ ಮುಚ್ಚಿ ಜೋಪಾನ ಮಾಡ್ರಿ, ಆಮೇಲೆ ಒಂದ್ 8 ಆದ್ರೆ ಹೊರಗೆ ಬಿಟ್ಟು ಮೇಯಿಸ್ತೀನಿ. ಎಷ್ಟು ಕೋಳಿ ಅದಾವ ನಿಮ್ಮಲ್ಲಿ? ಒಂದ್ 200 ಕೋಳಿ ಅದಾವ್ರಿ. 200 ಕೋಳಿ ಎಲ್ಲ ಜವಾರಿ ಅದಾವ? ಜವಾರಿ ಅದಾವ, ಕೈಕೇರಿ ಅದಾವ, ಟರ್ಕಿ ಕೋಳಿ ಅದಾವ್ರಿ, ಬಾತುಗಳು ಅದಾವ್ರಿ. ಎಲ್ಲಿಂದ ತಂದ್ರಿ ಅವನ್ನೆಲ್ಲ? ಈ ಬಾಜಾರ್ದಾಗ ತಂದಿದ್ದೇವೆ, ನಾರಾಯಣಪುರದಾಗ ಹೋಗಿ ತೊಗೊಂಡಿದ್ದೇವ್ರಿ, ತಂದಿಂದ ಒಳ್ಳೆ ಮಾಡಿ ತಂದಿಲ್ರಿ, ಒಳ್ಳೆ ನಮ್ಮ ಮನ್ಯಾಗ ನಾ ಮಾಡ್ಕೋತ ಹೊಂಟೀನಿ, ಒಳ್ಳೆ ವಾಪಸ್ ತರಕ್ ಹೋಗಿಲ್ರಿ, ಮನ್ಯಾಗ ಬೆಳೆಸೋದು, ಮನ್ಯಾಗ ನಾ ಉಡ್ಸೋದು, ಎಲ್ಲ ನಾನೇ ಮಾಡಕ ಮನ್ಯಾಗ ಮಾಡಕತ್ತೀವ್ರಿ ಸರ್. ಮತ್ತೆ ಕೋಳಿಗೆ ತಿನಿಸು ಉಣಸು ಕೊಡಬೇಕು? ಅವಕ್ಕೆ ತಿನ್ನಕ ಉಣ್ಣಕ ರವ ಹೊಡ್ಸ್ಕೊಂಡ್ಬರ್ತೀನಿ, ಮೆಕ್ಕೆಜೋಳರವ ಹೊಡ್ಕೊಂಬಂದು ಅವ್ಕೊಂದಿಷ್ಟು ನೀರಾಗ ಹಾಕಿ ಕಲಿಸ್ರಿ, ಒಂದು ದೊಡ್ಡ ಪುಟ್ಟಿ ಮಾಡಿನ್ರಿ, ಆ ಪುಟ್ಟಿಗೆ ಹಾಕಿ ಇಟ್ಟಿನ ತಿಂತಾವ್ರಿ, ಮತ್ತೆ ಒಳ್ಳೆ ಒಂದು ಗಿಡ ಕುಂದಿರ್ತೇವ್ರಿ, ಮತ್ತೆ ಒಳ್ಳೆ ವಾಪಸ್ ಒಂದು ಕರ್ನೆ ಮತ್ತೆ ಒಂದಿಷ್ಟು ಕಾಳು ಒಂದಿಷ್ಟು ಅಕ್ಕಿ ಉಗ್ತೇನ್ರಿ, ಅಕ್ಕಿ ತಿಂದಕ್ಕೆ ಮತ್ತೆ ಒಳ್ಳೆ ವಾಪಸ್ ಹೋಗಿ ಕುಂದಿರ್ತೇವ್ರಿ. ಅವು ಹಿಕ್ಕಿರ್ತಾವಲ್ಲ, ಅವನ್ನೇನ್ ಮಾಡಿ ಹೊಲಕ್ಕೆ ಹಾಕ್ತಾ ಇದ್ದ? ಹೊಲಕ್ಕೆ ಅದು ಒಟ್ಟು ಕಸ ತಳಗಿನ ಬೆಳ್ಕೋತೀವ್ರಿ, ಸಗಣಿ ಬೆಳ್ಕೊಂಡು ತಿಪ್ಪಿಗೆ ಹಾಕಿ ಒಟ್ಟು ಹೊಲಕ್ಕೆ ಹಾಕ್ತೀವ್ರಿ ಸರ್. ಕೋಳಿದ ಎಷ್ಟು ಆಗ್ತದೆ ಅಂತೀರಿ? ಕೋಳಿದೊಂದು ಏನಿಲ್ಲ ಅಂದ್ರೆ ಒಂದು 20-23 ಆಗುತ್ತೆ ನೋಡ್ರಿ ನಮ್ಗೆ ತಿಂಗಳ ರೀ. ತಿಂಗಳಿಗೆ? ಹ್ಞೂ. ತಿಂಗಳಿಗೆ ಎಷ್ಟು ಆಗ್ತದೆ ರೀ? 23,000 ಆಗುತ್ತೆ. 20-30,000? ಹ್ಞೂ. ಬರೀ ಕೋಳಿನೇ ಹೆಚ್ಚು ಮಾಡಿದ್ರು ನಡೀತದ ನಿಮ್ಗೆ? ಕೋಳಿದೆ ಬಾಳ ನಮ್ಗೆ ಉಪಯೋಗ ಐತ್ರಿ, ಇವು ಇದ್ರದ್ದು ಬಾಳ ಉಪಯೋಗ ಇಲ್ಲ. ಹೆಂಗ್ ಒಂದು ತತ್ತಿ ಹೆಂಗ್ ಮಾರಾಟ ಮಾಡ್ತಾ ಇದ್ರಿ? ಒಂದ್ ತತ್ತಿ 12 ರೂಪಾಯಿ ಕೊಡ್ತೇನ್ರಿ. 12 ರೂಪಾಯಿ ಬಂದ್ ಒಯ್ತಾರ? ಊರಾಗ 12 ರೂಪಾಯಿ ಕೊಡ್ತೇನ್ರಿ, ಮತ್ತ ಶೀಟೆನವ್ರು ಬಂದ್ರ ಅಂದ್ರೆ 15 ರೂಪಾಯಿ ಒಂದ್ ಕೊಡ್ತೇನ್ರಿ. ಈ ಶೀಟಾಗ ಹಿಂಗ ಆಪರೇಷನ್ ಪಾಪರೇಷನ್ ಆಗಿರ್ತಾವಲ್ರಿ, ಅವ್ರು ಕೇಳ್ಕೊಂತ ನಮ್ಮನೆಗೆ ಬರ್ತಾರೆ, ನಮ್ಮ ಊರಾಗ ಯಾರು ಇಲ್ರಿ ಕೋಳಿ, ನಮ್ಮ ಮನೆಗೆ ಅದಾರೆ, ಕೇಳ್ಕೋತ್ ಕೇಳ್ಕೊತ್ ಬಂದು ನಮ್ಮನೆಗೆ ಬರ್ತಾರೆ, ಬಂದಿಂದ ಹಿಂಗ ಅಂತ ಹೇಳಿದ್ರ ನಾವ್ ಎಷ್ಟ್ ಅಂತೀರ ಅಷ್ಟು ಕೊಟ್ಟು ತಗೊಂಡ್ ಹೋಗ್ತಾರೆ. ಈಗ ಯಾರು ಬಂದು ಹೋಲ್ಸೇಲ್ ಆಗಿ ನಮಗೆ ಕೊಟ್ಬಿಡ್ರಿ ಅಂತ ಹೇಳಿ ಯಾರೇ ಮಾರಾಟ ಮಾಡೋರು ಬಂದಾರ ನಿಮ್ ಕಡೆ? ಹಂಗಿಲ್ರಿ ಸರ್. ಹಂಗೇನ್ ಬಂದಿಲ್ಲ? ಇಲ್ರಿ ಸರ್. ಹಂಗೇನ್ ಬಂದಿಲ್ರಿ, ಆದ್ರೆ ನಮ್ಮನೆಗೆ ಬಂದ ತೊಂದ್ರೆ ಯಾರು ಆದ್ರೆ ಹಂಗ್ ಮಾರಾಟ ಮಾಡಕ್ ಬಂದಿಲ್ಲ. ನೀವು ಹೊರಗೆ ಎಲ್ಲೂ ಮಾರಾಟ ಮಾಡೋದಿಲ್ಲ? ನಂಗೆ ಹೋಗಿ ಗಿಟ್ಟು ಮಾರಲ್ರಿ, ಹಂಗೆ ಗಿಟ್ಟು ಮಾರಲ್ರಿ, ಮನೆಗೆ ಬರ್ತಾವೆ, ಏನ ಬಂದ್ರು ಒಟ್ಟು ಮನೆಗೆ ಬಂದ ತೊಂದ್ ಹೋಗ್ತಾರೆ. ನಮ್ಮನೆಗೆ ಬಂದ ಅಂದ್ರೆ ಎಲ್ಲ ಮಾರಾಟ ಆಗ್ತಾವ? ಏನು ಉತ್ಪಾದನೆ ಆಗಿರ್ತದೆ ಎಲ್ಲ ಮಾರಾಟ? ಎಲ್ಲಾನು ಮಾರಾಟ ಆಗ್ತಾರೆ ನಮ್ಮನೆಗೆ, ಏನು ಅದು ಒಟ್ಟ ಲಕ್ಷಣದ ಇಲ್ರಿ, ಎಲ್ಲಾನು ಮಾರಾಟ ಆಯ್ತು ನಮಗೆ, ಲಕ್ಷಣ ಇಲ್ರಿ. ಅವಾಗ 12 ರೂಪಾಯಿ ಒಂದು ತತ್ತಿ ಮಾರಾಟ ಮಾಡಿ, 12 ರೂಪಾಯಿ ಒಂದು ತತ್ತಿ ಮಾರಾಟ. ಕೋಳಿಗಳನ್ನ ಮಾರಾಟ ಮಾಡ್ತಾ ಇದ್ರಿ? ಕೋಳಿ ಒಂದೊಂದು ಕೋಳಿಗೆ ಮುಂಜಾನ್ರ ಒಂದ್ 15 ಮಾರ್ತೇನ್ರಿ, ಕೋಳಿ ಅಂದ್ರೆ ತಲುಗೋಳಿ ಅಂದ್ರೆ 1,000 ರೂಪಾಯಿ ದಂಗ ಕೊಡ್ತೇನ್ರಿ. ಇದ್ರದ್ದೆಲ್ಲ ಲೆಕ್ಕ ಇಟ್ಟಿರಿ ನೀವು? ಇಡ್ತೀರಿ ಲೆಕ್ಕ ಎಲ್ಲರೇ ಒಂದ್ ನೋಟ್ಬುಕ್ ನಾಗ? ಇಲ್ರಿ, ಹಂಗೆ ಸಾರಿ ಕಲ್ತಿರ ಏನು ಬರ್ದಿಲ್ರಿ, ಸುಮ್ ಬಾಯಿ ಲೆಕ್ಕ ಹೇಳ್ಕೊಂತ. ಬಾಯಿ ಲೆಕ್ಕ ಎಷ್ಟಂತ ನೆನಪಿಡ್ತೀರಿ? ಏನ ಮಕ್ಕಳಿಗೆ ಹೇಳಿ ಅದನ್ನ ಬರಸ್ತಾ ಇದ್ದೀರೋ ಹೆಂಗ? ಏನ ಯಜಮಾನರು ಬರೀತಾರೋ? ಅಷ್ಟೇ ಹೇಳ್ತೀನಿ, ಇಷ್ಟು ಬರ್ದಿರ್ತಾರೆ. ಯಜಮಾನರು ಈಗ ವ್ಯಾಪಾರ ಮಾಡ್ತಾರ ಅಂತಂದ್ರೆ? ಅವ್ರು ಹೊಲ್ದಾನ ಮಾಲ್ ಬರ್ತಲ್ರಿ, ಅಡಿಚಿ ಅಂಗಡಿ ಹೊಲ್ದಾನ ಮಾಲ್ ನಿಂತ್ರ ತುಂಬಕೊಂತಾರಿ, ತುಂಬಕೊಂಡ್ ಮತ್ತೆ ಒಳ್ಳೆ ಅವ್ರು ಮಾರಾಟ ಮಾಡ್ತಾರೆ ಬೇರೆ ಕಡೆಗೆ. ಅಡ್ಡಿಲ್ಲ, ಸಾಕಷ್ಟು ಒಳ್ಳೆ ಅನುಭವದ ತಮ್ದು ಒಕ್ಕಲ್ತನ, ಸಾವಯವ ಕೃಷಿ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಉಪಕಸಬುಗಳನ್ನ ಕೂಡ ಮಾಡಿ ಬಹುಶಃ ನಮ್ಮ ಎಲ್ಲ ವಿಶೇಷವಾಗಿ ಯುವ ಮಹಿಳಾ ರೈತರು ತಮ್ಮ ಈ ಏನು ಅನುಭವಗಳದಾವ ಅವನ್ನು ತಗೊಂಡು ಅವರಿಗೆ ಇದೆಲ್ಲ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದೀವಿ. ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ, ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? 7 0 ರೀ 2 2 ರೀ

ಕೂಡಿದ ಜನ ಗಲ್ಗಲ್ಲ ಮಾಡಬೇಡ್ರಿ ಗುಲ್ಲ ಹುಡುಗಿ ಬಾಯಿ ತೆರೆದ ಕೇಳಿದ್ರೆ ಮೂಗ ಮೂರದ ಹೋಗಿ ನಾ ಬಾಯಿ ತೆರೆದ ಕೇಳಿದ್ರೆ ಮೂಗ ಮೂರದ ಹೋಗಿ ನೀ ಏನ ಗಂಟ ಬಿದ್ದೋ ಸಂಜ್ಞಾ ಹರಲಿ ಹೊರಲಾರೆ ನಾನ ನೀ ಏನ ಗಂಟ ಬಿದ್ದೋ ಸಂಜ್ಞಾ ಹರಲಿ ಕೇಳತಿ ಹಗಲೆಲ್ಲ ನಿನ್ನ ಮನ ಕಜೀರ್ ಜೀರ್ ಜೀರ್ ಜೀ ಶಾವಿಗೆ ಗುಳಗಿ ಮಾಡಿ ಇಟ್ಟೆನ ಅಡಗೆ ಸಣ್ಣಕ್ಕಿ ಶಾವಿಗೆ ಗುಳಗಿ ಮಾಡಿ ಇಟ್ಟೆನ ಅಡಗೆ ಊಟ ಮಾಡೋಣ ನಾವು ನಡಿ ನಡಿ ಸಂಘ ತಡವ ಮಾಡೋದು ಹಾಲಿಗೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ ಹಾಕಂಗ ಹಾಲಿಗೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ ಹಾಕಂಗ ಹಾಲಿಗೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ ಹಾಕಂಗ ಹಾಲಿಗೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ ಚೈನ ಮಾಡೋಣ ನಾವು ನಡಿ ನಡಿ ಚೈನ ಮಾಡೋಣ ನಾವು ನಡಿ ನಡಿ ಕಾಮ ವಿಲಾಸ ಮಾಡೋಣ ಕೂಡಿ ನಡಿ ನಡಿ ಆಲಯ ಧ್ವರ್ಗ ಬಂದವರಿವರ್ಯಾರ ಬಾಗಿಲ್ ಧ್ವರ್ಗ ಬಂದವರಿವರ್ಯಾರ ಬಾಗಿಲ್ ಧ್ವರ್ಗ ಬಂದವರಿವರ್ಯಾರ ಬಾಗಿಲ್ ಧ್ವರ್ಗ ಆತ್ಮೀಯ ಶ್ರೋತೃಗಳೇ, ಭ್ರಷ್ಟಾಚಾರ ವಿರೋಧಿ ಜಾಗೃತಿ ಸಪ್ತಾಹದ ಅಂಗವಾಗಿ ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರ ಗುರುವಾರ ನವೆಂಬರ್ 10ರಂದು ಮಧ್ಯಾಹ್ನ 12-1 ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಿದೆ. ವಿಜಯಪುರ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಅನಿತಾ ಹದ್ದನವರ್ ಮತ್ತು ಡಿವೈಎಸ್ಪಿ ಅರುಣ್ ನಾಯಕ್ ಅವರು ಭಾಗವಹಿಸಿ ಜಾಗೃತಿ ಮೂಡಿಸಲಿದ್ದಾರೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270-340 ಮತ್ತು 270-350. ವಿಜಯಪುರದ ಎಸ್ಟಿಡಿ ಕೋಡ್ 08352. ನೆನಪಿಡಿ, ಗುರುವಾರ ನವೆಂಬರ್ 10ರಂದು ಮಧ್ಯಾಹ್ನ 12-1 ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸಿ ಭ್ರಷ್ಟಾಚಾರವನ್ನು ವಿರೋಧಿಸಿ. ಶಂಕರಗ ಶಪುರ ಶಂಕರಗ ಶಪುರ ಗಂಗಿಯೇನಂತೀ ನಿನ್ನ ಮ್ಯಾಲ ನನ್ನ ಪ್ರೀತಿ, ನೀ ಅಕ್ಕಲ ಗಂಗಿಯೇ